ಅಜ್ಞಾನಿ ಅಲ್ಲವೇ ನೀನು ಜೀವನೇ ಅಜ್ಞಾನಿ ಅಲ್ಲವೇ ನೀನು ಜೀವನೇ ಅಜ್ಞಾನಿ ಅಲ್ಲವೇ ನೀನು ಜೀವನೇ ಅಜ್ಞಾನಿ ಅಲ್ಲವೇ ನೀನು ಜೀವನೇ ಸುಜ್ಞಾನಿ ಅಂದು ನುಡಿವರೆ ನಿನಗೆ ಅಜ್ಞಾನಿ ಅಲ್ಲವೇ ನೀನು ಜೀವನೇ ಅಜ್ಞಾನಿ ಅಲ್ಲವೇ ನೀನು ಜೀವನೇ ಅಜ್ಞಾನಿ ಅಲ್ಲವೇ ನೀನು ಜೀವನೇ ಚೈತನ್ಯ ರೂಪ ನಾನಿರ್ದು ಜಡ ಪಂಚ ಭೂತ ದೇಹವ ಇದ ನೀ ನಂಬೆ ವಿಜಯಪುರ ಆಕಾಶವಾಣಿಯಿಂದ ಬಾದಾಮಿ ತಾಲೂಕಿನ ಕಟಗೇರಿ ಗ್ರಾಮದ ಹುಚ್ಚಪ್ಪ ತಾಯವ ದ್ಯಾವಣ್ಣನವರ್ ಮತ್ತು ತಂಡದವರಿಂದ ಭಜನೆ ಪದವನ್ನು ಕೇಳ್ತಾ ಇದ್ದೀರಿ. ರಾಜ್ಯದ ಎಲ್ಲಾ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಎಲ್ಲಾ ಸಮುದಾಯದವರಿಗೆ ಔಷಧ, ಚಿಕಿತ್ಸೆ, ಪ್ರಯೋಗಶಾಲೆ ಪರೀಕ್ಷೆ, ಸಮಾಲೋಚನೆ, ಯೋಗ ತರಬೇತಿ ಉಚಿತ. ರಾಜ್ಯದ ಎಲ್ಲ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳೇ. ಇಲ್ಲಿ ಗರ್ಭಿಣಿಯರಿಗೆ, ಬಾಣಂತಿಯರಿಗೆ, ನವಜಾತ ಶಿಶುಗಳಿಗೆ, ಬಾಲ್ಯ ಮತ್ತು ಹದಿಹರೆಯದವರಿಗೆ ಎಲ್ಲ ರೀತಿಯ ಆರೋಗ್ಯ ಸೇವೆಗಳು ಉಚಿತವಾಗಿ ಲಭ್ಯ. ಕುಟುಂಬ ಕಲ್ಯಾಣ, ಗರ್ಭ ನಿರೋಧಕ ಸೇವೆಗಳು, ಸಮಗ್ರ ಸಂತಾನೋತ್ಪತ್ತಿ ಆರೋಗ್ಯ ಸೇವೆಗಳೂ ಲಭ್ಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ, ಧರ್ಮವೇ ಜಯವೆಂಬ ಮರ್ಮವಾಣಿ ತೂ ಮಾಡಲು ಬೇಕು ತಂತ್ರ, ಮರ್ಮವಾಣಿ ತೂ ಮಾಡಲು ಬೇಕು ತಂತ್ರ, ಮರ್ಮವಾಣಿ ತೂ ಮಾಡಲು ಬೇಕು ತಂತ್ರ, ಧರ್ಮವೇ ವಿಕ್ಕಿದವಗೆ ಸಡ್ರಸ ನೂಣಿಸಲು ಬೇಕು, ಮೋಸ ಮಾಡುವವನ ಪೋಷಿಸಲು ಬೇಕು, ಖುಷಿಯಾಡಿ ಕೆಡಿಸುವವನ ಹಾಡಿ ಹರಿಸಲು ಬೇಕು, ಖುಷಿಯಾಡಿ ಕೆಡಿಸುವವನ ಹಾಡಿ ಹರಿಸಲು ಬೇಕು, ಮೋಸ ಮಾಡುವವನೆಸರು ಮಗುವಿಗಿಡಬೇಕು, ಮೋಸ ಮಾಡುವವನೆಸರು ಮಗುವಿಗಿಡಬೇಕು, ಧರ್ಮವೇ ಜಯ ಧರ್ಮವೇ ಜಯ ಹಿಂದೆ ನಿಂದಿ ಪರನ್ನು ವಂದಿಸುತ್ತಲಿರಬೇಕು, ಬಂಧನದೊಳಿತವರ ಬೆರೆಯಬೇಕು, ಕೊಂದ ವೈರಿ ಮಣಿಗೆ ನಡೆದು ಹೋಗಲು ಬೇಕು, ಕುಂದೆನಿಸುವವರ ಗೆಳೆತನ ಮಾಡಬೇಕು, ಕುಂದೆನಿಸುವವರ ಗೆಳೆತನ ಧರ್ಮವೇ ಜಯ ಧರ್ಮವೇ ಜಯ. ಹಿಂದೆ ನಿಂದಿ ಪರನ್ನು ಕೊಂಡೊಯ್ದು ಬಡುವವಗೆ ಕೊಂಡಾಡುತ್ತಲಿರಬೇಕು, ಕಂಡು ಸಹಿಸಾದವನ ಕರೆಯಬೇಕು, ಪುಂಡರೀಕಾಕ್ಷ ಶ್ರೀ ಪುರಂದರ ವಿಠಲನ, ಪುಂಡರೀಕಾಕ್ಷ ಶ್ರೀ ಪುರಂದರ ವಿಠಲನ, ಕೊಂಡಾಡಿ ತಾನು ಧನ್ಯನಾಗಲು ಬೇಕು, ಕೊಂಡಾಡಿ ತಾನು ಧನ್ಯನಾಗಲು ಬೇಕು, ಧರ್ಮವೇ ಜಯ ಇದುವರೆಗೆ ಬಾದಾಮಿ ತಾಲೂಕಿನ ಕಟಗೇರಿ ಗ್ರಾಮದ ಹುಚ್ಚಪ್ಪ ತಾಯಪ್ಪ ದ್ಯಾವಣ್ಣನವರ್ ಮತ್ತು ತಂಡದವರಿಂದ ಭಜನೆ ಪದಗಳನ್ನು ಕೇಳಿದಿರಿ. ಇದಾಗಿತ್ತು ನಮ್ಮ ಇಂದಿನ ಕಿಸಾನವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನವಾಣಿ ಕಲಿಯತ್ತ ಕಾಳಿಂಗಾ.